ಒಂದೇ ದೃಢ ಮನದೊಳೆ ಇಬ್ಬರಿಬ್ಬರು ವಾನರೇಶ್ವರ ಸುಗ್ರೀವ ಪ್ರಭು ರಾಮಚಂದ್ರ ನಮ್ಮದಾಗಿರತಕ್ಕಂತ ಈ ವ್ಯವಹಾರದ ವ್ಯವಸ್ಥೆಗೆ ಇದು ಅಗ್ನಿ ಸಾಕ್ಷಿಯಾಗಿ ಕೈ ಮೇಲೆ ಕೈಯನ್ನ ಇಟ್ಟು ಎರಡು ಮಾತಿಲ್ಲ, ನಾನಾಡಿದಂತ ಈ ಮಾತಲ್ಲಿ ಎರಡಿಲ್ಲ. ಇದು ಯಾವಾಗಲೂ ಅಪ್ಪಟವಾದಂತಹ ಸತ್ಯ. ನಿನ್ನದಾಗಿರತಕ್ಕಂತಹ ಕಷ್ಟವನ್ನ ನಿವಾರಿಸುವರೆ, ನನ್ನದಾಗಿರತಕ್ಕಂತಹ ಸರ್ವಸ್ವವನ್ನು ಧಾರೆಯರುವರೆ ನಾನು ಸಿದ್ಧನಿದ್ದೇನೆ. ಸ್ವಾಮಿ, ವಾಲಿಯನ್ನು ಕೊಂದ ಮರುಕ್ಷಣದಲ್ಲಿ ಈ ಕಪಿಸನೇ ಸಮೇತ ನಿನ್ನ ಪತ್ನಿಯಾದಂತಹ ಸೀತಾನ್ವೇಷಣ ಕಾರ್ಯದಲ್ಲಿ ನಾವೆಲ್ಲರೂ ಸಂಪೂರ್ಣವಾಗಿ ಕಟಿಬದ್ಧರಾಗಿ ಪ್ರಯತ್ನ ಮಾಡ್ತೇವೆ, ಸಹಕಾರ ಕೊಡ್ತೇವೆ ಅಂತ ವಾದ ಮೂಲದಲ್ಲಿ ಇದು ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದೆ. ಹಾಗಾಗಿ ಹೇಳಿದ್ದು, ಮಿತ್ರದ್ರೋಹಿ ಕೃತಜ್ಞಶ್ಚ ಎಷ್ಟ ವಿಶ್ವಾಸಘಾತಕ ಸ ನರಹ ನರಕಂ ಯಾಂತಿ ಯಾವಶ್ಚಂದ್ರೋ ದಿವಾಕರ. ಈ ಮಾತನ್ನ ನಾವಿಬ್ಬರೂ ನೆನಪಿನಲ್ಲಿಟ್ಟುಕೊಂಡು ಆಡಿದ ಮಾತನ್ನು ತಪ್ಪದೆ ಜಗತ್ತಿನ ಆದರ್ಶ ಮಿತ್ರರು ಎನ್ನುವುದನ್ನು ಸಾಬೀತು ಮಾಡಬೇಕಾದಂತಹ ಒಂದು ಪ್ರಮೇಯ ಪ್ರಸಂಗ ಇದಾಗಲಿ. ಜಗತ್ತಿಗೆ ಈ ಒಂದು ಮಿತ್ರತ್ವ ಸಾಕ್ಷಿಭೂತವಾಗಲಿ ಎನ್ನುವಂತ ವಿಚಾರದಿಂದ ಕೈ ಇಟ್ಟಿರತಕ್ಕಂತಹ ಈ ಒಂದು ಪ್ರಸಂಗಕ್ಕೆ ನಾವು ಇವತ್ತು ಸುಗ್ರೀವ ಸಖ್ಯ ಎನ್ನುವಂತಹ ನಾಮಕರಣದಿಂದ ಜಗದ್ವಿಖ್ಯಾತವಾಗುವ ಹಾಗೆ ವ್ಯವಸ್ಥೆಗೊಳಿಸೋಣ. ಧನ್ಯವಾದ. ಶಿರವರಾಗಿ ಗಜ ಇದುವರೆಗೆ ಕೂಜಳ್ಳಿಯ ತಿಮ್ಮಣ್ಣ ಭಟ್ ಹಾಗೂ ಸಂಗಡಿಗರಿಂದ ಯಕ್ಷಗಾನ ವಾಲಿ ಮೋಕ್ಷ ಸುಗ್ರೀವ ಸಖ್ಯ ಸನ್ನಿವೇಶ ಕೇಳಿದಿರಿ. ಇಂದಿನ ಕಾರ್ಯಕ್ರಮದ ಸಮಯ ಮುಗಿತಾ ಬಂತು. ಇನ್ನು ನಾಳೆಯ ಕೃಷಿರಂಗದಲ್ಲಿ ಖುಷ್ಕಿ ತೋಟಗಾರಿಕೆ ಕುರಿತು ಹೇಮಾವತಿ ಹಿರೇಗೌಡರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ರಾಮೇಶ್ವರ ಶಿರಬಡಗಿ. ನಂತರ ಚಿಮ್ಮಾಡದ ಸುಂದರವ್ವ ಮೇತ್ರಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆಯ ಕೃಷಿರಂಗದಲ್ಲಿ.